ಲೈಂಗಿಕ ದೌರ್ಜನ್ಯ ಚಿತ್ರರಂಗ ಆಂತರಿಕ ದೂರು ಸಮಿತಿ ರಚಿಸಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೃಷ್ಣಾ ನದಿ ಪಾತ್ರದ ನೀರು ರಾಜ್ಯಕ್ಕೆ ಹರಿಸಲು ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಸಂಸದ ಡಾ ಕೆ ಸುಧಾಕರ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೇಷ್ಮೆ ಮತ್ತು ವಿವಿಧ ಕೃಷಿ ಅನುಭವ ಕುರಿತು ಶ್ರೀ ಪ್ರವೀಣ್ ಬಿ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಕೇಳುವಿರಿ. ಈಗ ಕೇಳಿ ರೇಷ್ಮೆ ಮತ್ತು ವಿವಿಧ ಕೃಷಿ ಅನುಭವ ಕುರಿತು ಶ್ರೀ ಪ್ರವೀಣ್ ಬಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರವೀಣ್ ಬಿ. ಇವರು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೇಶವರಾಯನ ಬಂಡಿ ಗ್ರಾಮದ ಯುವ ರೈತರು. ಇವರು ವಿದ್ಯಾವಂತರು, ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು 1.5 ಎಕರೆ ಜಮೀನಿದೆ. ಆ 1.5 ಎಕರೆ ಜಮೀನಿನಲ್ಲಿ 1.25 ಎಕರೆ ನೀರಾವರಿಯನ್ನು ಮಾಡಿಕೊಂಡು ರೇಷ್ಮೆ, ಮಲ್ಲಿಗೆ, ಕನಕಾಂಬರಿ, ಮೆಕ್ಕೆಜೋಳ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಂಡು ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಅವರ ಮಾತುಗಳಲ್ಲಿ ಅವರ ಅನುಭವದ ಮಾತುಗಳನ್ನು ಕೇಳೋಣ. ನಮಸ್ಕಾರ ಪ್ರವೀಣ್ ಅವರೇ. ಪ್ರವೀಣ್, ಈಗ ನಿಮಗೆ ಎಷ್ಟು ವಯಸ್ಸು? ಈಗ 26 ವರ್ಷ. 26 ವರ್ಷ ವಯಸ್ಸು ನಿಮಗೆ. ಏನು ಓದಿದ್ದೀರಾ ಪ್ರವೀಣ್? ಬಿ ಎ ಓದಿದ್ರಿ. ಈ ವಿದ್ಯಾಭ್ಯಾಸದ ಜೊತೆಗೆ ನಿಮಗೆ ಕೃಷಿಯ ನಂಟು ಇದೆಯಾ? ಇದೆ ಸರ್, ಸ್ಟಾರ್ಟಿಂಗ್ ಇದೇನೆ ಇದೆ ಸರ್. ನಾನು ಇವಾಗ ನಾವು ಕಾಲೇಜಿಗೆ ಹೋಗ್ತಿದ್ದೆವು, SLC PUC ಮುಗಿದ್ಮೇಲೆ ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಅಂದರೆ, ನಾವು ಕಾಲೇಜ್ಗೆ ಹೋಗಿ ಬಂದು ಮತ್ತು ಹೊಲದಲ್ಲಿ ತುಡುಕಿದ್ವಿ ಸರ್, ಅಪ್ಪರಿಗೆ ಹೆಲ್ಪ್ ಆಗ್ತಿದ್ವಿ ಸರ್. ನಿಮ್ಮ ತಂದೆಯವರ ಕೆಲಸದಲ್ಲಿ ನೀವು ನೆರವಾಗ್ತೀವಿ? ನಾವು ನೆರವಾಗ್ತೀವಿ. ಈಗ ನಿಮಗೆ ಕೃಷಿ ಬಗ್ಗೆ, ಈಗ ನೀವು ವಿದ್ಯಾವಂತರು, BA ಪದವೀಧರರು ಹೌದು, ಕೃಷಿ ಬಗ್ಗೆ ಒಲವು ಯಾವ ಪ್ರಮಾಣದಲ್ಲಿ ಆಸಕ್ತಿ ಇದೆಯಾ ಅಥವಾ ಅನಿವಾರ್ಯ ಅಂತ ಪಡ್ಕೊಂಡಿದ್ದೀರಾ? ಇಲ್ಲ ಸರ್, ಇತ್ತೀಚಿಗೆ ನಮಗೆ ಆಸಕ್ತಿನೇ ಇದೆ ಸರ್. ಯಾಕಂದರೆ ಕೃಷಿಯಿಂದನೇ, ಯಾಕಂದರೆ ಚೆನ್ನಾಗಿ ಕೃಷಿಯಲ್ಲಿ ನೀರಾವರಿ ಚೆನ್ನಾಗಿತ್ತು, ನೀರು ಇತ್ತು ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಸರ್, ರೈತ ಆರ್ಥಿಕವಾಗಿ ಬಲಿಷ್ಠನಾಗ್ಬೋದು ಸರ್ ಕೃಷಿಯಿಂದನೆ. ಸರಿಯಾದ ರೀತಿ ಈ ಕೊರೋನಾ ಎಫೆಕ್ಟ್ ಇರೋದ್ರಿಂದ ಮಾರ್ಕೆಟ್ ರೈತರಿಗೆ ಬೆಳೆದಂತೆ ಬೆಳೆಗೆ ಸಿಗ್ತಾ ಇಲ್ಲ. ಸ್ಟಾರ್ಟಿಂಗ್ ಈಗ ಮಲ್ಲಿಗೆ ಆಗಲಿ, ಮಲ್ಲಿಗೆದು ಮಾರ್ಕೆಟ್ ಒಂದು ಆಗ್ಬೇಕು ಸರ್, ಮಲ್ಲಿಗೆದು ಮಾರ್ಕೆಟ್ ಇಲ್ಲ, ಅದೊಂದು ನನ್ನ ಪ್ರಾಬ್ಲಮ್ ಸರ್, ಮೇನ್ ಕಾರಣ. ಯಾಕಂದರೆ ಅದೊಂದು ಈಗ ಹೆಂಗೆ ಆಗ್ಬಿಡೋದಂದರೆ, ಒಬ್ರು ಕೂಗ್ತಾ ಸರ್, ಅವರು ಒಂದು ದಿವಸ 100 ಕೂಗ್ತಾನೆ, ಒಂದು ದಿವಸ 60 ರೂಪಾಯಿ ಕೂಗ್ತಾನೆ. ಎಲ್ಲಿ? ಹೊಸಪೇಟೆ ಸರ್. ಹೊಸಪೇಟೆ. ಅದೊಂದು ನಮಗೆ ನೀಗ ಗೌರ್ಮೆಂಟ್ ಕಡೆಯಿಂದ ನಿಖರವಾದ ಒಂದು ಬೆಲೆ ನಿರ್ಧಾರ ಅಂತ ಆಗ್ಬೇಕು ಸರ್. ಯಾಕಂದರೆ ಪ್ರತಿಯೊಂದು ಬೆಳೆ ಮಲ್ಲಿಗೆ ಅರಿಬೇಕಂದ್ರೆ ಒಬ್ಬ ಒಂದು ಆಳಿಗೆ 60 ರೂಪಾಯಿ 65 ರೂಪಾಯಿ KG ಕೊಡ್ತೀವಿ ಸರ್. ಅವ್ರು ಹಾಕ್ತದ್ದು 100 ರೂಪಾಯಿ, 150, ಅವರು 200-300 ಗಂಟೆ ಮಾಡ್ತಾರೆ ಸರ್, ಒಂದು ಕೆಜಿ ಮಾರ್ಕೊಳ್ತಾರೆ, ಮಾರ್ಕೊಂತಾರೆ, ಮಧ್ಯವರ್ತಿ ಮಾರ್ಕೊಂತಾನೆ. ನಮ್ಮ ರೈತರಿಗೆ ಹಾಕೋದು 100-120, ನಮ್ಮ ಮುಂದೆ 150. ಇತ್ತೀಚೆಗೆ ಈ ಕೊರೋನಾ ಒಂದು ಎಫರ್ಟ್ ಇಲ್ಲದೆ ಬರೀ 100 ರೂಪಾಯಿ ಕೊಟ್ಟಿ ಸರ್, ಲಾಸ್ಟಿಗೆ 60 ರೂಪಾಯಿ ಹಾಕ್ಯಾರ ಸರ್. ಅದರಲ್ಲಿ ಕಮಿಷನ್ ಮುರಿದು ಹಾಕ್ತಾರೆ, ಕೊಡ್ತಾರೆ ರೈತರಿಗೆ. ಈ ವರ್ಷ ಕಮಿಷನ್ ತಗೋತಾರೆ ಅವ್ರಲ್ಲಿ 12 ವರೆ ಮುಡಿತಾರೆ ಸರ್, 100-12 ವರೆ, 100-12 ವರೆ, 12 ವರೆ ಮುಡಿತಾರೆ ಸರ್. ಎಷ್ಟಾಗುತ್ತೋ ಅಷ್ಟು ಪರ್ಸೆಂಟೇಜ್ ಕಟ್ ಅಷ್ಟು ಕಟ್ ಮಾಡ್ತಾರೆ ಸರ್. ಈಗ ಆ ಬೆಲೆಯನ್ನು ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ವ? ಈಗ ನಮ್ಗೆ ಹ್ಯಾಂಡಲ್ ಮಾಡೋಕ್ಕಂತ ಸರ್, ಈಗ ಅದೊಂದು ಮಾರ್ಕೆಟಿಂಗ್ ಅವ್ರ ಸರ್. ಈಗ ನಾವು ಅವ್ರ ಹತ್ರ ಈಗ ಟೋಟಲಿ ನಮ್ಮ ಸುತ್ತಮುತ್ತಳಿಯಲ್ಲಿ ಬರೀ ಮಲ್ಲಿಗೆ ಸರ್ ಇರೋದಿಲ್ಲ. ಕೇಶವರ ಮಂಡಿ, ಪಿಂಜರಿಗಳು, ಅಂಬಾಪಟ್ಟಣ, ಕೆಚ್ಚಿ ಮಂಡಿ ಇವೆಲ್ಲ ಮಲ್ಲಿಗೆ ಜಾಸ್ತಿ ಸರ್ ಇರೋದು. ಹಂಗಾಗಿ ಈ ಬೆಳೆದಂಥ ಬೆಳೆಗೆ ಅವರೊಂದು ನಿಗದಿ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ನಿಗದಿ ಆಗ್ಬೇಕು ಸರ್. ಈಗ ಅವರು ಏನು ಮಾಡ್ತಾರೆ ಸರ್, ಮಧ್ಯವರ್ತಿ ಸರ್ ಅವರು. ಈಗ ನಾವು ಅವರಿಗೆ ಮಲ್ಲಿಗೆ ಹಾಕ್ತೀವಿ ಸರ್, ಹೋಗಿ ಬಸ್ಸಿಗೆ ಹಾಕಿ ಕಳಿಸ್ತೀವಿ, ಅವರು ನಿಗದಿ ಮಾಡ್ತಾರೆ ಸರ್. ಅದೊಂದು ಪ್ರಾಬ್ಲಮ್. ಹಂಗಾಗಿ ಬೆಲೆ ಅವರೇ ಡಿಸೈಡ್ ಮಾಡಿ, ಡಿಸೈಡ್ ಅವರೇ ಮಾಡ್ತಾರೆ ಸರ್. ಈಗ ಅದೊಂದು ಸಮಸ್ಯೆ. ಸರ್ಕಾರ ಬೆಲೆ ಇಷ್ಟು ಇದೆ ಅಂತ ನಿಮ್ಗೇನು ಗೊತ್ತಾಗಲ್ಲ? ಇಲ್ಲ ಸರ್, ಸರ್ಕಾರದಿಂದ ಏನು ಎಷ್ಟು ಬೆಲೆ ಎಷ್ಟು ನಿಗದಿ ಅಂತ ನಿಗದಿತ ಬೆಲೆ ಸರ್ಕಾರ ಮಲ್ಲಿಗೆ ಮಾಡಿಲ್ವಾ? ಮಾಡಿಲ್ಲ ಸರ್, ಮಲ್ಲಿಗೆ ಮಾಡಿಲ್ಲ. ಈಗ ಮೊನ್ನೆ ಈಗ ಕೊರೋನಾ ಎಫರ್ಟ್ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ 6,000 ಎಷ್ಟು ಹೆಕ್ಟರ್ಗೆ 25,000 ರೂಪಾಯಿ ಕೊಡ್ತಿದ್ದಾರೆ ಸರ್. ನಿಮಗೆ ಸಹಾಯ ಸಹಾಯಧನ ಅಂದ್ರೆ ಕೊರೋನಾ ಲಾಕ್ಡೌನ್ ಇಂದಾಗಿ ನಿಮ್ಗೆ ಮಾರ್ಕೆಟ್ಗೆ ತೊಂದರೆ ಉಂಟಾಗಿ ನಿಮ್ಗೆ ನಷ್ಟ ಸಂಭವಿಸಿದೆ. ಹಾಗಾಗಿ ಸರ್ಕಾರ ಎಕರೆಗೆ 25,000 ಹೆಕ್ಟರ್ ಹೆಕ್ಟರ್ಗೆ 25,000 ನೀವು ತಗೊಂಡಿದ್ರೆ ಅಷ್ಟು, ಅದರಲ್ಲಿ ನಮಗೆ 60 ಸೆಂಟ್ಸ್ ಇತ್ತು ಸರ್, ಅದರಲ್ಲಿ 6,000 ರೂಪಾಯಿ ಬಂದಿದೆ. 6,000 ರೂಪಾಯಿ ಬಂದಿದೆ. 6,000 ರೂಪಾಯಿ ನಾನು ಹೇಳಿದ್ರಿಂದ ಸರ್, ಈಗ ಈ ಸಹಾಯಧನ ಮಾಡೋದಕ್ಕಿನ್ನು ಬೆಲೆ ನಿರ್ಧಾರ ಮಾಡಿಬಿಟ್ರೆ ಈ ಸಹಾಯಧನ ಅವಶ್ಯಕತೆ ಇಲ್ಲ ಸರ್. ಇಲ್ಲ, ಮಲ್ಲಿಗೆಗೆ ಉಪ್ಪು ಗೊಬ್ಬರ ಬಿಸಿ ಹಾಳಿಂದ ಬಿಡಿಸೋದೆಲ್ಲ ಅದಕ್ಕೆ ಅದು 6,000 ರೂಪಾಯಿ ಒಂದು ವಾರಕ್ಕೆ ಹೋಗುತ್ತೆ ಸರ್. ಈಗ ನಮಗೆ ಬೆಲೆ ನಿಗದಿ ಮಾಡಿಬಿಟ್ರೆ ಟೋಟಲಿ ಒಂದು ವರ್ಷ ಇಡಲೇ ನಮಗೊಂದು ಶಾಶ್ವತವಾಗಿ ಪರಿಹಾರ ಆದಾಯ ಸಿಗುತ್ತೆ, ಹೆಚ್ಚು ಸಿಗುತ್ತೆ. ಹಂಗಾಗಿ ಅದೊಂದು ನಮಗೆ ಒಂದು. ಮಲ್ಲಿಗೆ ಎಷ್ಟು ಎಕರೆ ಹಾಕಿದ್ರಿ ಸರ್? ಮಲ್ಲಿಗೆ ಇರೋದು 180 ಗಿಡ ಸರ್ ಅಷ್ಟೇನಾ? ಅಷ್ಟೇ ಸರ್, ಒಂದು ಕಾಲು ಎಕರೆ. ಕನಕಾಂಬ್ರಿ? ಕನಕಾಂಬ್ರಿ ಒಂದು ಈಗೊಂದು 3,000 ಆಗಿ ಹೆಚ್ಚಿನ ಸರ್, ಅದೊಂದು 5 ಕಾಲು ಎಕರೆ. ಈಗ ನಿಮ್ಮಂಥ ಯುವಕರಿಗೆ ಈಗ ಒಂದು ಬದುಕು ಒಂದು ಸವಾಲಾಗಿದೆ, ಕೊರೋನಾ ಕಾರಣದಿಂದ ಆಗಿರ್ಬೋದು, ಮತ್ತು ಈ ವಯಸ್ಸಿಗೆ 25-25 ವರ್ಷಗೆ ಬರ್ತಿದ್ದ ಹಾಗೆ ನಿಮಗೆ ಜವಾಬ್ದಾರಿ ಜಾಸ್ತಿ, ಬದುಕಿನ ಆಯ್ಕೆಗಾಗಿ ಹಾತೊರಿತಾ ಇರ್ತೀರ. ಕೆಲಸ ಮಾಡಲು ಅಥವಾ ನೌಕರಿ ತಗೊಳ್ಳೋ ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಮಾಡಲು ಅಥವಾ ಇನ್ನೆಲ್ಲೋ ಬೇರೆ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗಲು, ಬೆಂಗಳೂರಿಗೆ ಹೋಗಲು, ಇನ್ನೆಲ್ಲೋ ಹೋಗಲು, ಮತ್ತೆಲ್ಲ ಹೋಗಲು, ಹೀಗೆ ಎಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಅಥವಾ ಇಲ್ಲೇ ಇದ್ದು ನಾನೇನಾದರೂ ನನ್ನ ಬದುಕನ್ನು ಕಂಡುಕೊಳ್ಳೋ, ಈ ಥರದ್ದೆಲ್ಲ ಬರ್ತಾ ಇರ್ತದೆ. ಹೀಗೆ ಆಲೋಚನೆಗಳು ಬಂದಾಗೆ ನೀವು ನಿಮಗೆ ಈ ಆಲೋಚನೆಗಳು ಬಂದಿದ್ದಾವೆ ಅಂತಲೂ ನಾನು ಅಂದ್ಕೊಳ್ತೀನಿ. ಬಂದ ಹೀಗೆ ಬಂದಾಗೆ ನಿಮ್ಮ ಆಯ್ಕೆ ಏನಾಗಿತ್ತು? ಸರ್, ಈಗ ನನಗೆ ಎಜುಕೇಷನ್ ಯಾವಾಗ ಮುಗೀತು ಅವಾಗಲಿದ್ದೆ ನನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕ್ಕೆ ಅಂತ ಒಂದು ಧಾರವಾಡಕ್ಕೆ 2-3 ತಿಂಗಳು ಓದೆ ಸರ್. ಧಾರವಾಡದಲ್ಲಿ ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದೆ. ಅದರಲ್ಲಿ ಸಮಥಿಂಗ್ ಪಾಯಿಂಟ್ನಾಗ ಓದ್ತು ಸರ್, ಸಿವಿಲ್ ಹೋಗಿತ್ತು ಓದು. ಹಂಗಾಗಿ ಏನಾದ್ರು ಹಿತಾಶ ಆಯಿತು ಅಂತಾರೆ, ನನಗೂ ಒಂದ್ಸಲ ಬೇಜಾರು ಹತಾಶ ಆಯ್ತು. ನಿಮ್ಗೆ ಇವಾಗ ಏನಾಯ್ತು, ಏನು ಮಾಡ್ಬೇಕಪ್ಪ, ಇದೊಂದು ಕೊರೋನಾ ಒಂದು ಎಫರ್ಟ್ ಇರೋದಕ್ಕೆ ಅದಕ್ಕೆ ಊರಿಗೆ ಬಂದೆ ಸರ್. ಊರಿಗೆ ಬಂದು ಈಗ ನಾನು ಮಲ್ಲಿಗೆಯಿಂದ ನಾವು ಈಗ ಊಟ ಮಾಡಿ ಜೀವನ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಆಗಿನೇ ಅದನ್ನೇ ಒಂದು ಇದನ್ನ ಇನ್ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಹೆಂಗೆ, ಸ್ವಲ್ಪ ಆಳಿನ ವ್ಯವಸ್ಥೆ, ಆಮೇಲೆ ಲೇಬರ್ ಖರ್ಚು, ಈಗ ಸ್ವಲ್ಪ ಮಲ್ಲಿಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಏನೇನು ಮಾಡಿದ್ರಿ ನೀವು? ಏನ್ ನಂತರ ಹೊಸತರ ಅಂದ್ರೆ ಸರ್, ಏನ್ ಮಾಡಿದ್ರಿ ನಿಮ್ಮ ಈಗ ಮಲ್ಲಿಗೆ? ಮಲ್ಲಿಗೆ ಸರ್ ನೀರಿಂದು ಬಹಳ ಪ್ರಾಬ್ಲಮ್ ಇತ್ತು ಸರ್, ನೀರಿಂದು. ಹಂಗಾಗಿ ನಾನೇನ್ ಮಾಡಿದೆ, ಡ್ರಿಪಿಗೇಷನ್ ಮಾಡಿದ್ ಸರ್. ಮೊದಲೇ ಡ್ರಿಪಿಗೇಷನ್ ಮಾಡಿಸಿದ್ದಿಲ್ವಾ? ಇಲ್ಲ ಸರ್, ಫಸ್ಟ್ ಗೆ ನಾವು ಬ್ಯಾರೆಡ್ ನೀರು ತಗೊಂಡು ಕಟ್ ನೀರು ಮಾಡ್ತಿದ್ವಿ ಸರ್. ಅಂದ್ರೆ ಇದನ್ ಮಾಡಿ ಗುಂಡಿ ಮಾಡಿ ಕಟ್ತಿದ್ವಿ ಸರ್. ಈಗ ಏನ್ ಮಾಡಿದ್ವಿ, ಡ್ರಿಪಿಗೇಷನ್ ಮಾಡಿದ್ ಸರ್ ಗವರ್ಮೆಂಟ್ ಕಡೆಯಿಂದ. ಇದನ್ನ ಹುಡುಗರ್ಲಿಕ್ಕಿಂದ ಡ್ರಿಪಿಗೇಷನ್ ಮಾಡಿಸಿದೆ. ಮಾಡಿಸಿ ಈಗ ಡ್ರಿಪ್ ಇಲ್ಲದ ನಮಗೆ ಸ್ವಲ್ಪ ಮುಕ್ಕಲಿಂದ ಸರ್ ಹೇಳೋದು, ಅದರಲ್ಲೇ ತೂಗಿಸ್ತದೆ. ಹೌದಾ? ಸಫಿಸಿಯಂಟ್ ನೀರು ಸಿಗ್ತಾ ಇದೆ ಈಗ, ಅದು ಸಾಕಾಗ್ತದೆ ಅದಕ್ಕೆ ಸರಿ. ಈ ಮಳೆಗಾಲ ಸ್ವಲ್ಪ ಇದೆ, ಸ್ವಲ್ಪ ಚೆನ್ನಾಗಿರ್ತದೆ, ಅದಕ್ಕೆ ಅದಕ್ಕೂ ಸರಿ ಹೋಯ್ತು. ಸರಿ ಹೋಗಿದೆ. ನಾಳೆ ಬೇಸಿಗೆಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಅವಾಗೆ ಸ್ವಲ್ಪ ನಾವು ಬೇಸಿಗೆ ಕಡಿಮೆ ಆದಲ್ಲೇ ಬೋರ್ವೆಲ್ ನೋಡುತ್ತೆ, ಬೇರೆ ಇನ್ನೊಂದು ಹಾಕ್ಸ್ಬೇಕಪ್ಪ ಅನ್ಸುತ್ತೆ. ಈಗ ಒಂದು ಬೋರ್ ಹಾಕ್ಸಿದಿರ? ಏನು ಹಾಕ್ಸಿದಿರಾ? ಟೋಟಲಿ 8 ಬೋರ್ ಸರ್. 8 ಬೋರ್ ಹಾಕ್ಸಿದ್ರಿ? 8 ಬೋರ್. 8 ಬೋರು ಸಹಿತ ನಿಮ್ಗೆ ಫೇಲ್ಯೂರ್ ಅಲ್ವಾ? ಫೇಲ್ಯೂರ್ ಸರ್. ಒಂದು ಬೋರು ಬೀಳುತ್ತೆ ಸರ್, ಒಂದು ವರ್ಷ ನಡೀತೆ, ಮುಕ್ಕಲಿಂಚು ಒಂದು ಇಂಚ್ ಬೀಳುತ್ತೆ, ಒಂದು ವರ್ಷ ನಡೀತೆ, ಆಮೇಲೆ ಮತ್ತೆ ನೀರಿನ ಇದು ಮಳೆ ಪ್ರಮಾಣ ಇರೋದಕ್ಕಿಂತ ಮತ್ತೆ ಬತ್ತೆ ಹೋಗ್ಬಿಡುತ್ತೆ. ಈಗ ಹಂಗಾಗಿನ ಇನ್ನೊಂದು ಈಗ ಸ್ಟಾರ್ಟಿಂಗ್ ಸರ್, ಇದೊಂದೇ ಲಾಸ್ಟ್ ಏನ್ ಮಾಡಿದ್ವಿ, ದುರ್ಷ್ಟೇ ಕರೆಸಿ ಒಂದು ಅವ್ರದೇ ಒಂದು ಪಾಯಿಂಟ್ ನೋಡಿಸಿದೆ, 60 ಅಡಿ ಬಿತ್ತು ಸರ್, ಮುಕ್ಕಲಿಂಚ್ ಬಿತ್ತೆ. ಅದನ್ನೇ ನಾನು ಡ್ರಿಪಿಗೇಷನ್ ಮಾಡೀನಿ ಸರ್. ಈಗ ಡ್ರಿಪ್ ಮಾಡಿಸಿ ಈಗ ಮಲ್ಲಿಗೆ ಕನಕಾಂಬ್ರಿ ಎರಡಕ್ಕೂ ಡ್ರಿಪ್ ಮಾಡಿಬಿಟ್ಟೆ ಸರ್, ಹನಿ ನೀರಾವರಿ. ಅದರಿಂದನೇ ಸ್ವಲ್ಪ ನಮಗೂ ಅನುಕೂಲ ಆಗಿದೆ ಸರ್. ಡ್ರಿಪಿಗೇಷನ್ ಇಂದಲೇ ಅನುಕೂಲ ಸರ್. ನೀರಿನ ಉಳಿತಾಯ ಹೌದು, ನಮ್ಗೆ ಅದನ್ನ ಈಗ ಕಟ್ ನೀರು ಕಟ್ಟಕ್ಕಾಗಲ್ಲ ಸರ್ ಆ ನೀರಿನ. ಹಂಗಾಗಿ ಡ್ರಿಪ್ ಚೆನ್ನಾಗಿ ಸರ್. ಈಗ ಒಂದು ನೀವು ಜವಾಬ್ದಾರಿಯಿಂದ ತೆಗೆದುಕೊಂಡು ಡ್ರಿಪ್ ಇರಿಗೇಷನ್ಗೆ ಮುಂದಾಗಿದೆ. ನೀರಿನ ಅಭಾವ ಇದೆ, ಮಳೆ ಪ್ರಮಾಣ ಇಲ್ಲಿ ಕಡಿಮೆ. ಅದೇ ಬೋರ್ವೆಲ್ ಬಗ್ಗೆ ಒಂದು ಇದು ಮಾಡಿ ಸರ್, ಇಂಗು ಗುಂಡಿ ಅಂತಂದೇಳಿ ಮಾಡಿದ್ದೆ. ಇಂಗು ಗುಂಡಿ ಮಾಡಿಸಿನಿ ಸರ್. ಇಂಗು ಗುಂಡಿ ಮಾಡಿಸಿ ಆ ನೀರು ಬಂದರೆ ಶೇಖರಣೆ ಆಗ್ಬೇಕು ಸರ್. ಶೇಖರಣೆ ಆಗಿ ರೀಚಾರ್ಜ್ ಬೋರ್ ರೀಚಾರ್ಜ್ ಆಗ್ತಿದ್ಯಾ? ಆ ಫೀಲ್ ಬಂದು ನಿಮ್ಗೆ ಅನುಭವ ಬಂದಿದೆ? ಅನುಭವ ಆಗಿದೆ ಸರ್. ನೀರು ಜಾಸ್ತಿ ಆಗಿದೆ? ನೀರು ಜಾಸ್ತಿ ಆಗಿದೆ ಸರ್. ಆ ಬರೋ ನೀರು ರೋಡಿಂದ ನೀರೆಲ್ಲ ಬಂದು ಆ ಶೇಖರಣೆ ಆಗಿ ರೀಚಾರ್ಜ್ ಆಗುತ್ತೆ ಸರ್. ಇದಕ್ಕೆ ಎಲ್ಲಿಂದ ನೀವು ಮಾಹಿತಿಯನ್ನು ತಗೊಳ್ರಿ ಸರ್? ಇದೇನ್ ಮಾಡಿದ್ವಿ ಅಂದ್ರೆ, ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ತರ ಹಿಂಗು ಗುಂಡಿ ಅಂತಂದ್ರೆ ಸ್ಕೀಮ್ ಬಂತು ಸರ್. ಅದ್ರಲ್ಲಿ ಏನ್ ಮಾಡಿದ್ವಿ ನಾವು, ಹಿಂಗು ಗುಂಡಿಗಳನ್ನ ನೋಡಿದ್ವಿ. ಬೋರ್ ಬರ ನೀರನ್ನ ನಂದು ಒಂದು ಮಾಡಿಸ್ಬೇಕಾಗುತ್ತೆ ಸರ್. ಯಾಕಂದ್ರೆ ಅದೊಂದು ನನಗೆ ಫಸ್ಟ್ ಗೆ ತಲೆಯಾಗಿದೆ ಸರ್. ಯಾಕಂದ್ರೆ ಹಿಂಗು ಗುಂಡಿಗೆ ಸೊ ಬೋರ್ ರೀಚಾರ್ಜ್ ಆಗ್ಬೇಕಂದ್ರೆ ನೀರಿನ ಶೇಖರಣೆ ಎಲ್ಲ ಆಗ್ಬೇಕು ಅಂತಂದೇಳಿ ನಾನೇನ್ ಮಾಡಿದೆ, ಅದೊಂದು ಸ್ಕೀಮ್ ಇತ್ತು, ಎಷ್ಟು 15,000 ರೂಪಾಯಿ ಕೊಡ್ತಾನೆ ಸರ್ ಅದು ಹಿಂಗು ಗುಂಡಿ ಮಾಡಿಸಿದ್ರೆ. ಅದ್ರಲ್ಲಿ ನಾನೇನ್ ಮಾಡಿದೆ, ಅದು ಅವರು ಬರೋದು ಡೌಟ್ ಐತಿ ಒಟ್ಟು, ನಾನು ಮಾಡಿಸಿದ್ರೆ ನನಗೆ ರೀಚಾರ್ಜ್ ಆಗ್ತಂದ್ರೆ ಅಲ್ಲೇ ಬಂದು ಹೋತು ನಂದು ಅಂತಂದೇಳಿ ರೀಚಾರ್ಜ್ ಮಾಡಿಸಿ ಅಂದ್ರೆ ಒಂದು 20-20 ಅಡಿ ಅಡಲ ತೆಗೆಸಿದೆ. ಅಡಲ 20 ಅಡಿ ಅಗಲ ತೆಗೆಸಿ ಅದರಲ್ಲಿ ಬೌಂಡರ್ಸ್ ಬೆಂಚ್ ಉಸುಗು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಕಟ್ಸಿನಿ ಸರ್. ಈಗ ಅದರಲ್ಲಿ ನೀರೆಲ್ಲ ಬಂದು ಶೇಖರಣೆ ಆಗಿ ಫಿಲ್ ಆಗಿ ಹೋತಪ್ಪಂದ್ರೆ ಸ್ವಲ್ಪ ನಮಗೆ ನೀರಿನ ಈಗಿನ ನೋಡಿದ್ದಪ್ಪ ಅಂದ್ರೆ ಉತ್ತಮ ಸರ್. ಸ್ವಲ್ಪ ನೀರು ಬಿಡು ಸ್ವಲ್ಪ ಹೆಚ್ಚಿಗೆ ಆಗಿದೆ ಸರ್. ಹೆಚ್ಚಿಗೆ ಆಗಿದೆ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು? ನಮ್ಮ ಕೊಳವೆ ಬಾವಿ ಹೆಚ್ಚಿಗೆ ಸರ್. ಆ ಕೊಳವೆ ಬಾವಿ ಬಗ್ಗೆ ನಾವು ಹಿಂಗೆ ಗುಂಡಿ ಮಾಡಿಸಿದ್ವಿ. ಈಗ ಒಂದು ಹನಿ ನೀರಾವರಿಗೆ ಮುಂದಾದ್ರಿ, ಮತ್ತೆ ನಿಮ್ಮ ಕೊಳವೆ ಬಾವಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಮುಂದಾದ್ರಿ, ಮತ್ತೆ ಏನು ಹೊಸದನ್ನ ಯೋಚನೆ ಮಾಡಿದ್ರಿ? ನೀವು ಗಟ್ಟಿ ನಿಲ್ಲಬೇಕಲ್ವಾ ಈಗ? ಹೌದು ಸರ್, ನಿಲ್ಲಬೇಕು. ನೀವು ಗಟ್ಟಿ ನಿಲ್ಬೇಕು, ನಿಮ್ಮ ಕುಟುಂಬಕ್ಕೂ ನೀವು ಆಸರೆ ಆಗಬೇಕು ಕೃಷಿಯಿಂದ. ಮತ್ತೇನು ಶುರು ಮಾಡಿದ್ರಿ ಸರ್? ಈಗ ಮತ್ತೆ ಮುಂದೆ ಮಾಡ್ಬೇಕಂದ್ರೆ ನೀರಿಂದ ಒಂದು ಸಮಸ್ಯೆ ಸರ್. ನೀರಿದ್ರೆ ಬೇರೆ ಹಳ್ಳಗಳಾಗ್ಲಿ ಈಗ ತರಕಾರಿ ಸರಿ ಸಾಕು. ಈಗ ಮಲ್ಲಿಗೆಗೂ ಕನಕಾಂಬರಕ್ಕೆ ನೀರು ಸಫಿಶಿಯಂಟ್ ಆಗ್ತಿದೆ ಅನ್ಸಿದೆ ಅಷ್ಟೇ. ಮುಂದೆ ಮಳೆಗಾಲ ಹೋಯ್ತು ಅಂದಾಗೆ ಈ ನೀರು ನಿಮ್ಗೆ ಮುಂದೆ ಬೋರ್ವೆಲ್ ಈಗ ನೀವು ಹಾಕ್ಸಿರೋ ನೀರು ಸಫಿಶಿಯಂಟ್ ಆಗಿ ನೀರು ಆಗುತ್ತಾ ಅನ್ಸುತ್ತಾ ಸರ್? ಆಗುತ್ತೆ ಅನ್ಸ ಸರ್. ಯಾಕಂದ್ರೆ ನಾನು ರೀಚಾರ್ಜ್ ಮಾಡಿದಾಗ ಸ್ವಲ್ಪ ಈಗಿನ ಉತ್ಮಕ್ಕೂ ಸ್ವಲ್ಪ ನೀರು ಈ ಮಳೆ ದೊಡ್ಡ ಮಳೆ ಬಂತಂದ್ರೆ ಆ ಶೇಖರಣೆ ಆಗುತ್ತಂದ್ರೆ ಸ್ವಲ್ಪ ನನಗೆ ಮುಂದೆ ಬೇಸಿಗೆ ಕೂಡ ಆಗುತ್ತೆ ಅಂತ ನಾನು ಭರವಸೆ. ಈಗ ಮಲ್ಲಿಗೆ ಯಾರು ನೋಡ್ಕೊಳ್ತಾರೆ ಅಲ್ಲಿ ಹೊಲದ ಕೆಲಸ, ಮಲ್ಲಿಗೆ ತೋಟದ ಕೆಲಸ ಸರ್? ಈಗ ನಾನು ಸದ್ಯ ನಾನು ನೋಡ್ತಾ. ನೀವೇ ನೋಡ್ಕೊಳ್ತೀವಿ, ನೀವೊಬ್ಬರೇನಾ? ನಮ್ಮ ತಮ್ಮ ಇದ್ದಾನೆ ಸರ್. ನಿಮ್ಮ ತಮ್ಮ ಇದ್ದಾರೆ, ಮತ್ತೆ ಯಾರ್ಯಾರು ತೋಡ್ಕೊಂಡ್ರಿ ನಿಮ್ಮ ಕುಟುಂಬದೊಳಗೆ? ನಮ್ಮ ಅಪ್ಪಾಜಿ, ನಮ್ಮ ತಾಯಿ, ನಮ್ಮ ತಮ್ಮ. ಅಂದ್ರೆ ಬಿಡಿಸೋದು ಇದಕ್ಕೆಲ್ಲ ಆಳುಗಳನ್ನು ಅವಲಂಬಿಸ್ಕೊಂಡಿದ್ರಾ ನಿಮ್ಮ ಕುಟುಂಬದವರೇ ಸಾಕಾಗ್ತದೆ? ಇಲ್ಲ ಸರ್, ಆಳುಗಳು ಅವಲಂಬಿಸಿ ಸರ್. ಎಷ್ಟು ಬೇಕಾಗ್ತದೆ ನಿಮ್ಗೆ ಆಳುಗಳು? ಆಳು ಸರ್ ಒಂದು 10-9 ಜನ ಬೇಕು ಸರ್. ಈಗ ನಿರಂತರ ಈಗ ಫಲ ಬರ್ತಾ ಇದೆ? ಹ್ಞೂ ಸರ್, ನಾವು ಡೈಲಿ 20-25-30 ಕೆಜಿ ಬರುತ್ತೆ. ಬರ್ತಾ ಇದೆ 180 ಗಿಡ. ಈಗ ಅದನ್ನ ಬಿಡಿಸೋಕು ಆಳುಗಳನ್ನು ಅವಲಂಬಿಸ್ಕೊಂಡಿದ್ರೆ ಆಳು ಎಷ್ಟು ಬೇಕು? ಎಷ್ಟು ಜನ ಇದ್ದಾರೆ? 10 ಜನ ಅಂದ್ರೆ 10 ಜನ ಬೇಕು ಸರ್ ಆಳು. ನೀವು ಅಂದ್ರೆ ನಾವು ಹೋಗ್ತೀವಿ ಸರ್. ನಾವು ಹೋಗ್ತೀವಿ, ನಾವು ಅರಿತೀವಿ ಸರ್. ಅಂದ್ರೆ 10-12 ಜನ ನಮ್ ಸೇರಿಲ್ಲ, 12 ಜನ ಬೇಕು ಸರ್. ಬೇಕಾಗ್ತದೆ 10-12 ಜನ. ಈಗ ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂತೀರಿ? ಈಗ ಆಳುಗಳಿಗೆ ಕೂಲಿ ಕೊಡ್ಬೇಕಾಗಿರ್ತದೆ, ಬೇರೆ ಏನೋ ಕೆಲಸ ಇರ್ತದೆ, ಇದಕ್ಕೆಲ್ಲ ಏನ್ ಮಾಡ್ಕೊಂತೀರಿ ನೀವು? ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಒಂದು ವಾರಕ್ಕೆ ಸರ್, ನಾವು ಒಂದು ವಾರ ಕಂಟಿನ್ಯೂ ಇರ್ತೀವಿ ಶನಿವಾರದಿಂದ ಶನಿವಾರಕ್ಕೆ ಡೈಲಿ ಹೂ ಕಳಿಸ್ತೀವಿ ಸರ್. ಹೊಸಪಡೆ ಕಳಿಸ್ತೀವಿ, ಅವ್ರು ಏನ್ ಮಾಡ್ತಾರೆ ಪಟ್ಟಿ ಮಾಡ್ತಾರೆ ಸರ್. ಡೈಲಿ ಎಷ್ಟೆಷ್ಟು ಅಮೌಂಟ್ ಅಂದ್ರೆ ರೇಟ್ ಆಗಿದೆಪ್ಪ, ಇಷ್ಟೆಷ್ಟು ಕೆಜಿಗೆ ಇಷ್ಟೆಷ್ಟು ಅಂತೇಳಿ ಪಟ್ಟಿ ಮಾಡಿ ಶನಿವಾರ ಕಳಿಸ್ತಾರೆ ಸರ್. ಶನಿವಾರ ಕಳಿಸ್ತಾರೆ, ದುಡ್ಡು ಹಾಕ್ತಾರೆ. ನೀವೇ ಹೋಗ್ತಿರ್ತೀರಾ? ನಾವು ಅಕೌಂಟ್ಗೆ ಇಲ್ಲ, ನಾವು ಹತ್ತಿರ್ತೀವಿ ಸರ್. ಡೈರೆಕ್ಟ್ ಒಂದು ಪಟ್ಟಿ ಮಾಡಿರ್ತಾರೆ ಸರ್, ಲೇಬಲ್ ಇದರಲ್ಲಿ ಚೀಟಲ್ಲಿ ಪಟ್ಟಿ ಮಾಡಿ ಕಮಿಷನ್ ಎಲ್ಲ ಮುಗಿದು ಎಷ್ಟು ಉಳಿದೆ ಅಂತೇಳಿ ಕೊಡ್ತಾರೆ ಸರ್. ಅದನ್ನ ತಗೊಂಬಂದು ಆಳಿಂದ ಇಷ್ಟು ಆಗ್ತದೆ ಅಂತೇಳಿ ಲೆಕ್ಕ ಮಾಡಿ ಆಳಿಗೆ ಕೊಟ್ಟು ಉಳ್ದಂತ ಏನಿರುತ್ತೆ ಸರ್ ಅಮೌಂಟ್ ನಮಗೆ ಸರ್ ನಿಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ನಿರ್ವಹಣೆ ಮಾಡ್ಕೊಂಡು. ಈ ಕನಕಾಂಬರಿ ಬಿಡಿಸೋದಕ್ಕೆ ಎಲ್ಲ ಇದ್ರ ಒಟ್ಟಿಗೆ ಕೆಲಸ ನಡೀತಾ ಇದೆಯಾ? ಕನಕಾಂಬರಿ ಸದ್ಯ ಈಗ ಹಚ್ಚಿವಿ ಸರ್. ಈಗ ಈ ಸಲ ಹಚ್ಚಿವಿ ನೀರು ಸ್ವಲ್ಪ ಶುರುವಾಗಿಲ್ಲ. ಏನಿಲ್ಲ ಸರ್, ಈ ಸಲ ಹಚ್ಚಿವಿ ನೀರು ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ಕನಕಾಂಬರಿ ಸ್ವಲ್ಪ ಹಚ್ಚಿನಿ ಸರ್. ಈಗ ಒಟ್ಟಾರೆ ನಿಮ್ಮ 3.5 ಎಕರೆಯಲ್ಲಿ ಮಲ್ಲಿಗೆನೆ ಪ್ರಧಾನ ಈಗ ಸರ್? ಮಲ್ಲಿಗೆನೆ ನಮಗೆ ಪ್ರಧಾನ. ಎಷ್ಟು ವರ್ಷ ಆಯ್ತು ಈಗ ಮಲ್ಲಿಗೆ ಹಚ್ಚಿ ನೀವು? ಸರ್ ಮಲ್ಲಿಗೆ ಹಚ್ಚಿ ಈಗ ಒಂದು 15-20 ವರ್ಷ ಆಗುತ್ತೆ. 20 ವರ್ಷ ಆಯ್ತು ಅವಾಗಲಿಂದ ಮಾಡ್ತೀವಿ. ಅವಾಗಲಿಂದ ಮಲ್ಲಿಗೆ ಮಾಡ್ತೀನಿ ಸರ್. ಏನ್ ಮತ್ತೆ ಅದನ್ನ ಕೆಡಿಸಿ ಮತ್ತೆ ಹೊಸದಾಗಿ ಹೊಸದಾಗಿ ಮಾಡಿ ಸರ್? ಯಾವಾಗ ಮಾಡಿದ್ರಿ ಈಗ ಹೊಸದಾಗಿ? ಅಂದ್ರೆ 4 ವರ್ಷ ಆಯ್ತು ಸರ್ ಹೊಸದಾಗಿ ಮಾಡಿ. ಫಸ್ಟ್ ಗೆ 4 ವರ್ಷ, ಅವಾಗ 7 ವರ್ಷದ ಗಿಡ ಇದೆ ಸರ್, ಅವನ್ನ ಕೆಡಿಸಿದ್ರೆ ಅಷ್ಟೊಂದು ಫಲ ಬರಲಿಲ್ಲ. ಹಂಗಾದ್ರೆ ಅದರಲ್ಲಿ ಗೂಟಿ ಕಡಿಸಿ ಗಿಡ ಸಸಿ ಮಾಡಿಸಿ ಈ ಕಡೆ ಮತ್ತೆ ಹೊಸದಾಗಿ ಹಚ್ಚಿ ಸರ್. ಹೊಸದಾಗಿ ಮಾಡ್ತೀವಿ, ಹೊಸದಾಗಿ ಮಾಡಿ ಅವ್ನು 4 ವರ್ಷ ಆಯ್ತು ಸರ್. ಈಗ ಅವನೇ 180 ಗಿಡಕ್ಕೆ 30 ಕೆಜಿ ಹಚ್ಚಿದ್ರು. ನಿಮ್ಮ ಆಹಾರಕ್ಕೆ ಬೇಕಾಗುವಂತ ಬೆಳೆಗಳನ್ನ ನೀವೇ ಬೆಳ್ಕೊಳ್ತಿರೋ ಅಥವಾ ಹೊರಗಡೆ ಖರೀದಿ ಮಾಡ್ತೀರಾ? ನಾವು ಈಗ ಜೋಳ ಜೋಳ ಬೆಳಿತೀವಿ ಸರ್, ಬೆಳೆ ಆಶ್ರಿತ ಮಳೆಗೆ ಬೆಳಿತೀವಿ ಸರ್. ಒಣ ಜೋಳ ಮುಂಗಾರಿಗೆ ಹಾಕೊಳ್ತೀರಾ? ಮುಂಗಾರಿಗೆ ಹಾಕ್ತೀವಿ ಸರ್, ಸ್ಟಾರ್ಟಿಂಗ್ ಮುಂಗಾರಿಗೆ ಹಾಕ್ತೀವಿ. ಈ ವರ್ಷ ಹಾಕಿಲ್ಲ ಸರ್, ವರ್ಷ ಹಾಕ್ತೀವಿ ಸರ್. ಅಂದ್ರೆ ತಮ್ಮನಿಂದ ಸರ್ ಬೀಜ ತಂದಿದೆ, ಅದು ಮಳೆ ಆ ಟೈಮಿಗೆ ಆಗ್ಲಿ ಸರ್, ಟೈಮ್ ಆಗಿಬಿಡುತ್ತೆ ಅಲ್ಲ ಆತ್ ಸರ್. ಅಂದ್ರೆ ನಾವು ಹಾಕಕತ್ತಿಗೆ ಆ ಟೈಮ್ ಅದು ಮಳೆ ಹೋದ್ಮೇಲೆ ಹಾಕ್ಬಾರ್ದು ಅಂತ ಹೇಳಿ ಹಂಗೆ ಬಿಟ್ಬಿಡಿ ಸರ್. ಸ್ಟಾರ್ಟಿಂಗ್ ಮಳೆಗೆ ಈ ಮಳೆ ಬಿತ್ಬೇಕಂತಿರುತ್ತೆ ಸರ್, ಉಣ ಜೋಳ ಮುಂಗಾರಿಗೆ ಹಾಕಕ್ಕಂತಂದೇಳಿ ತಂದಿದ್ವಿ. ಅದು ಟೈಮ್ ಬಾರ ಅದಕ್ಕೆ ಬಿಟ್ಬಿಟ್ಟಿವಿ ಸರ್, ಅದಕ್ಕೆ ಮೆಕ್ಕೆಜೋಳ ಅಷ್ಟ ಆಗಿಬಿಡಿ ಸರ್. ಈಗ ಪ್ರವೀಣ್, ಈಗ ಮಲ್ಲಿಗೆಯಿಂದನೇ ನಿಮ್ಮ ಜೀವನ ನಡೀತಾ ಇರೋದು, ನೀವು ಜವಾಬ್ದಾರಿಯುತ ಯುವಕರು, ಈಗ ನಿಮ್ಮ ಕುಟುಂಬ ಈಗ ನಿಮ್ಮನ್ನು ಅವಲಂಬಿಸಿದೆ ಅಂತ ಅನ್ಕೊಳ್ಳೋಣ. ಈ ಮುಂದಿನ ನಿಮ್ಮ ಯೋಜನೆಗಳಿಂದ ಈ ಕೃಷಿ ಒಳಗಡೆಗೆ ಏನೆಲ್ಲ ಮಾಡಬೇಕು, ಅಥವಾ ಪರ್ಯಾಯವಾಗಿ ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾ, ಕೃಷಿ ಆಚೆ ಏನಾದರೂ ವ್ಯವಹಾರಗಳನ್ನು ಅಥವಾ ಕೃಷಿಯನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ಬೇರೆ ಏನಾದರೂ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ನೀವೇನಾದರೂ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಸರಿ, ಇದರ ಜೊತೆಗೆ ನಾನು ಒಂದು 3 ವರ್ಷ ಮರ್ಯಾಡ ಸಂಸ್ಥೆಯಲ್ಲಿ ತೋಟಗಾರ ಇಲಾಖೆಯಿಂದನೇ, ಅಂಜನಾದ್ರಿ ತೋಟಗಾರಿಕೆ ಇಲಾಖೆಯಿಂದಲೇ ವರ್ಕ್ ಮಾಡಿದ್ದೆ ಸರ್. 3 ವರ್ಷ ಹೋಗಿದ್ದೆ ಸರ್ ನಾನು. ಈಗ ಇದರಲ್ಲೊಂದು ಇದ್ರ ಒಂದೇ ಮಾಡೋಕ್ಕಾಗಲ್ಲ, ಉಳಿಸೋಕ್ಕಾಗಲ್ಲ ಅಂತೇಳಿ, ಮಲ್ಲಿಗೆ ಪ್ರಧಾನ ಅಂತೇಳಿ ಅದರಲ್ಲೊಂದು ಮಾಡೋಕ್ಕಾಗಲ್ಲ ಅಂತೇಳಿ ಮರ್ಯಾಡ ಸಂಸ್ಥೆಯಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ ಸರ್. ಮಾಡಿದೆ ಎಲ್ಲ ಅಂಜನಾದ್ರಿ ಕಂಪ್ನಿಯಲ್ಲಿ ಕೆಲಸ ವರ್ಕ್ ಮಾಡಿ ರೈತರನ್ನೆಲ್ಲ ಸೇರಿಸಿ ಒಂದು ಒಕ್ಕೂಟ ಮಾಡಿ ಆಲ್ರೆಡಿ ಕಂಪ್ನಿ ನಡೆಯೋಕ್ಕೊಂದು ಸರ್. ಈಗ ಸದ್ಯದ ಮಟ್ಟಿ ನಾವೇನು ಮಾಡಿದ್ವಿ, ಅದಿಷ್ಟೊಂದು ಅಗ್ರಿಮೆಂಟ್ ಇರುತ್ತೆ ಸರ್, 3 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಮುಗೀತು, ಬಿಟ್ಟೆ ಸರ್. ಈಗ ನಾನು ಇನ್ನೂ ಸ್ವಲ್ಪ ನಂದು ಸಿವಿಲ್ ಆಗ್ಬೇಕನ್ನೋದು ಆಸೆ, ಎಜುಕೇಶನ್ ಸಿವಿಲ್ ಮಾಡ್ಬೇಕು, ಸಿವಿಲ್ ಆಗ್ಲೇಬೇಕಂತಂದೇಳಿ ದರೋಡಕ್ಕೆ ಹೋಯ್ತು ಸರ್ ಕೋಚಿಂಗ್ಗೆ. ಸಿವಿಲ್ ಅಂದರೆ ಪೊಲೀಸ್, ಪೊಲೀಸ್ ಆಗ್ಬೇಕು ಅಂತ ದರೋಡ ಕೋಚಿಂಗ್ ಹೋಯ್ತು ಸರ್. ಹೋಗಿ ಮುಗಿಸ್ಕೊಂಡ್ ಬಂದೆ ಸರ್, ಮುಗಿಸ್ಕೊಂಡ್ ಬಂದು ಇದೊಂದು ಕೊರೋನಾ ಎಫರ್ಟ್ಗೆ ರಿಸಲ್ಟ್ ಅದೊಂದು ಇದು ಎಕ್ಸಾಮ್ಗಳೆಲ್ಲ ಮುಂದೆ ಹುಡಿದ್ರು ಸರ್. ಹಂಗಾಗಿ ಈಗ ಅದೊಂದು ಎಕ್ಸಾಮ್ ಇದೆ ಸರ್, ಇನ್ನೊಂದು ಮುಂದಿನ ಮಂತ್ 20 ಇದೆ, ಅದಕ್ಕೆ ಓದ್ತದೆ ಈ ಕೃಷಿ ಜೊತೆಗೆ. ಅದೊಂದು ತಮ್ಮವ್ರು ಏನು ಮಾಡ್ತಾರೆ, ಅವನು ಈಗ PUC ಮುಗಿತು ಸರ್, ಅವನು ವ್ಯವಸಾಯ ಮಾಡ್ತಾನೆ. ವ್ಯವಸಾಯ ಮಾಡ್ತಾರೆ. ಇಬ್ಬರು ಮಕ್ಕಳು ನಿಮ್ಮ ತಂದೆಗೆ? 4 ಜನ. 4 ಜನ ಮಕ್ಕಳು. ಇಬ್ಬರು ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ? ಇಬ್ಬರು ಹೆಣ್ಮಕ್ಳು ಎಲ್ಲ ಮದುವೆ ಆಗಿತ್ತು ಸರ್. ನಿಮ್ಗೇನು ಚಿಕ್ಕವರು ದೊಡ್ಡವರು? ನಮಗಿಂತ ಚಿಕ್ಕವರು. ಚಿಕ್ಕವರು, ಅವ್ರಿಗೆ ಮದುವೆ ಮಾಡಿಕೊಟ್ಟಿವಿ. ಮದುವೆ ಮಾಡಿ. ಈಗ ನೀವು ಇಬ್ಬರು ಅಣ್ಣ ತಮ್ಮ ನಿಮ್ಮ ಕೃಷಿಗೆ ಆಸರೆ ಆಗಬೇಕು, ನಿಮ್ಮ ಕುಟುಂಬಕ್ಕೂ ಆಸರೆ ಆಗಬೇಕು. ಈಗ ಒಂದು ನೀವು ಒಂದು ಸರ್ಕಾರಿ ನೌಕರಿ ಕಡೆಗೂ ಗಮನ ಹರಿಸಿದ್ರಿ, ಇತ್ತಾಗೆ ಕೃಷಿ ಕಡೆಗೂ ಗಮನ ಹರಿಸಿದ್ರಿ. ಒಂದು ಕಡೆಗೆ ನಿಮ್ಗೆ ಇದು ಗೊಂದಲ ದ್ವಂದ್ವ ಅಂತ ಅನಿಸಿದೆಯಾ ಸರ್? ಅನಿಸಿದೆ ಸರ್, ಆದರೆ ನನಗೆ ಯಾಕಂದರೆ ಈಗ ನಾವು ಸ್ಟಾರ್ಟಿಂಗಿಂದನೇ ನನಗೆ ಒಂದು ಗೋಲತ್ತು ಸರ್, ಅದು ಮಾಡಲೇಬೇಕು ನಾವು. ಈಗ ಅದರದ್ದು ಅದೊಂದು ಮಾಡಿದ್ರೆ ಏನು ಗೋಲು? ಸಿವಿಲ್ ಪೊಲೀಸ್ ಆಗಬೇಕು, ಆಗಲೇಬೇಕಂತ. ಅದಕ್ಕೆ ತಕ್ಕಂಗೆ ಫಿಸಿಕಲ್ ಎಲ್ಲ ಆಲ್ರೆಡಿ ಫಿಟ್ ಇದ್ದೀರಾ ನೀವು? ಹ್ಞೂ ಸರ್, ಫಿಸಿಕಲ್ ಆಲ್ರೆಡಿ ಪಾಸ್ ಆಗಿದೆ ಸರ್. ಫಿಸಿಕಲ್ ಪಾಸ್ ಆಗಿ CET ಬರೋದು ಸರ್, ಅದರಲ್ಲಿ ಸಮಥಿಂಗ್ 3.9 ಓದ್ತಾರೆ. ನಮ್ದು ಅದಕ್ಕೆ ಅಲ್ಲಿ ಕೋಚಿಂಗಿಗೆಲ್ಲ ದುಡ್ಡು ಖರ್ಚಾಗುತ್ತಲ್ವಾ? ಹ್ಞೂ ಸರ್, 45,000 ಸರ್. ನಿಮ್ಗೆ ಹತ್ರದಲ್ಲಿ ಯಾರಾದರೂ ಆ ಥರದ ಉಚಿತವಾಗಿ ತರಬೇತಿ ಕೊಡುವಂಥ ಆ ಥರದ್ದು ಏನಿಲ್ವಾ ಇಲ್ಲಿ? ಇಲ್ಲ, ಇತ್ತ ಸರ್, ಮರಬೆಳೆಯಲ್ಲಿ ವೀರೇಶ್ ಸರ್ ಅಂತಂದ ಇದ್ರು ಸರ್, ಅವ್ರ ಹತ್ರ ಕೋಚಿಂಗ್ ಹೋಗಿದ್ದೆ ಸರ್. ಅಂದರೆ ಅವ್ರು ವಾರಕ್ಕೆ ಒಂದ್ಸತಿ ಹೇಳ್ತದೆ ಸರ್. ಇದ್ರಲ್ಲಿ ನಮ್ದು ಏನಾಗ್ಬಿಡುತ್ತೆ ಅಂದರೆ, ಇಲ್ಲಿ ನಾವು ರೈತರಿಗೆ ಮನೆಯಲ್ಲಿ ಓದಬೇಕಂದ್ರೆ ಆಗಲ್ಲ ಸರ್, ಈಗ ಹೊಲಕ್ಕೆ ಹೋಗ್ಲೇಬೇಕಾಗುತ್ತೆ. ಹೋಗಿ ಬಂದು ಓದ್ಬೇಕು, ಸ್ಟ್ಯಾಂಡ್ ಆಗ್ಬಿಡ್ತೀವಿ, ಸ್ವಲ್ಪ ಓದ್ಬೇಕು ಅನ್ಸುತ್ತೆ. ಹಂಗಾಗಿ ಏನು ಮಾಡಿದೆ, ನಾವು ದರೋಡಕ್ಕೆ ಹೋಗ್ಬೇಕು ಅನ್ನೋದು ಒಂದು ಡಿಸಿಷನ್ ಮಾಡಿದ್ವಿ. ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ದು, 3 ವರ್ಷ ದುಡ್ಡಿನಲ್ಲಿ ಸರ್, ನನ್ನ ಅಮೌಂಟೆಲ್ಲ ಕೂಡಿಸ್ಕೊಂಡು ಓದೆ ಸರ್. ಹೋಗಿ ಕೋಚಿಂಗ್ ಕೇಳ್ಕೊಂಡು ಮೊನ್ನೆ ಜನವರಿಯಲ್ಲಿ ಬಂದೆ ಸರ್. ಈ ಕೊರೋನಾ ಎಫರ್ಟ್ಗೆ ಬಂದ್ಬಿಟ್ಟೆ ಸರ್. ಈ ಪೊಲೀಸ್ ಅನ್ನೋದು ಯಾಕೆ ನಿಮ್ಮ ತಲೆಗೆ ಬಂತು ಸರ್? ಅದನ್ನೇ ನಂದೊಂದು ಗೋಲ್ ಸರ್, ಅದು ನಾನು PUC ಮಾಡಬೇಕು. ಉದ್ದೇಶ ಇದೆ ಸರ್, ಅದು ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅದು ಮಾಡಲೇಬೇಕಂತ ನಮ್ಮ ಫ್ರೆಂಡೇ ಆಗಿದೆ ಸರ್. ನಮ್ಮ ಫ್ರೆಂಡ್ಗಳೇ ಆಗಿದೆ ಸರ್, ಹಂಗಾಗಿ ಅದನ್ನು ನಾನು ಮಾಡಲೇಬೇಕು ಅಂತೇಳಿ ನಮ್ಗೆ ಗೋಲ್ ಇತ್ತು ಸರ್. PSI ಆಗಿಬಿಡ್ಬೋದಲ್ಲ, PSI ಮಾಡ್ಬೋದು ಸರ್. ಅದನ್ನು ಫಿಸಿಕಲ್ ಪಾಸ್ ಆಗಿ ಬರೆದು ಬಂದೆ ಸರ್ PSI. ಅದನ್ನು ಅದರಲ್ಲಿ ಸರ್ ಪ್ರಬಂಧದಲ್ಲಿ ಕಮ್ಮಿ ಆಗುತ್ತೆ ಸರ್. ಹಂಗಾಗಿ ಒಂದ್ಸತಿ ಸಪ ಆದ್ರೂ ಒಂದ್ಸತಿ ಟ್ರೈ ಮಾಡ್ಬೇಕನ್ನೋದು ನಮ್ದು ಮಾಡ್ಲೇಬೇಕನ್ನೋದು. ನೀವು ಈಗ ಸುಮಾರು 26 ವರ್ಷ ವಯಸ್ಸು ನಿಮಗೆ, ನಿಮ್ಮಂತ ಸ್ನೇಹಿತರಿಗೆ ನಿಮ್ಮಂತ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೀವು ಕೃಷಿ ಮತ್ತು ಉದ್ಯೋಗ ಇವುಗಳ ನಡುವೆ ಈ ಆಯ್ಕೆಗಳು ಗೊಂದಲದಲ್ಲಿ ಇರ್ತಾರೆ, ನಿಮಗೆ ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಅಂಥವ್ರಿಗೆ ನಾನು ಸಹ ಅಂತಂದ್ರೆ ನನಗೇನು ತಿಳ್ತೀನಿ ಸರ್, ಎಲ್ಲ ಒಂದು ಕಡೆನ ಇಡ್ಬೇಕಂದ್ರೆ ಈಗಿನ ಮನೆ ಪರಿಸ್ಥಿತಿ ಏನಾಗ್ಬಿಡ್ತಾನೆ ಸರ್ ನಮಗೆ, ಇದೆಲ್ಲ ಈಗ ನೋಡ್ಕೊಂತ ಬಂದಂಗೆಲ್ಲ ಯಾವ್ದನ್ನು ಒಂದನ್ನು ಮಾಡ್ಬೇಕಪ್ಪ, ಈಗ ಎರಡು ಕಡೆಗೆ ಬಂದಲ್ಲ, ಎರಡು ಗೋಣಿ ಮೇಲೆ ಕಾರಡೋಕ್ಕಾಗಲ್ಲ, ಈಗ ಒಂದು ಮಾಡಬೇಕು ಅನ್ನೋ ಪರಿಸ್ಥಿತಿ ಮೈಂಡ್ ಬಂದ್ಬಿಡ್ತು ಸರ್. ಈಗ ನಿರ್ಧಾರಕ್ಕೆ ಬಂದಿದ್ದೀರ? ನಿರ್ಧಾರಕ್ಕೆ ಬಂದ್ಬಿಟ್ಟಿನಿ ಸರ್. ಯಾವ್ದನ್ನು ಆಯ್ಕೆ ಮಾಡ್ಕೊಂಡ್ರಿ ಈಗ ಸರ್ಷಿನ? ಈಗ ಏನು ಮಾಡೋ, ಈಗ ಇದೊಂದು ವರ್ಷ ಯಾರು ಏಜ್ ಬರತ್ತೆ ಸರ್, ಅಂದರೆ ಈಗ ಫಿಸಿಕಲ್ ಆಕ್ಟಿವಿಟಿಗೆ ಮುಗೀತು ಸರ್. ಹಂಗೆ ಏನು ಮಾಡಿದೆ ಅಂದರೆ, ನಾನು ಈಗ ಎಷ್ಟೇ ಇದನ್ನೇ ಓದ್ಕೊಂಡ್ರೆ ಅಪ್ಪರಿಗೆ ಅನ್ನು ಬರೀ ಆಗೋದು ಬೇಡ, ಕೃಷಿ ಕಡೆನ ಅವಲಂಬ ಅವರಿಗೂ ಕಡಿಮೆ ಮಾಡೋಣ, ಬರೋಣ ಅಂತಂದೇಳಿ ಕೃಷಿನ ಮಾಡೋಣ ಅಂತಂದೇಳಿ ಈ ಕಡೆಗೆ ಬರ್ಬೋದು. ಒಳ್ಳೆಯದು ಪ್ರವೀಣ್, ನಿಮ್ಮ ಆಸೆಯನ್ನು ಈಡೇರಲಿ, ಕೃಷಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಸರ್. ನಾನೇನು ಜೊತೆಗೆ ನಿಮ್ಮ ಉದ್ಯೋಗದ ಕನಸು ಈಡೇರಲಿ ಅಂತ ನಾನು ಆಶಿಸ್ತೇನೆ. ಹಾಂ ಸರ್, ಥ್ಯಾಂಕ್ ಯು ಸರ್. ಅದೇ ನಂದು ಏನಂತ ಸರ್, ಈಗ ಇದೊಂದು ಮಲ್ಲಿಗೆಯಿಂದನೇ ಸ್ವಲ್ಪ ಏನೋ ಮಾರ್ಕೆಟಿಂಗ್ ಆಗಬೇಕಂತಂದೇಳಿ ನನ್ನೊಂದು ಉದ್ದೇಶ ಸರ್. ಏನು ನಿಮ್ಗೆ ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಮಾರ್ಕೆಟಿಂಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಏನ್ ವ್ಯವಸ್ಥೆ ಆಗ್ಬೇಕು ರೈತರಿಗೆ? ರೈತರಿಗೆ ಖರೀದಿದಾರರು ಇಲ್ಲಿಗೆ ಬರ್ಬೇಕಂತನ? ಹ್ಞೂ ಸರ್, ಖರೀದಿದಾರರು ಬಂದು ನಿಖರ ಬೆಲೆ ಅಂದ್ರೆ ಈಗ ಒಂದು ನಿಖರ ಬೆಲೆ ಇರ್ಬೇಕು ಸರ್. ನೀವೇ ಇದನ್ನ ಯಾರಾದ್ರೂ ಒಬ್ರು ಹ್ಯಾಂಡಲ್ ಮಾಡ್ಬೋದಲ್ವಾ? ನೀವೇ ಏಜೆನ್ಸಿ ತರ ಮಾಡ್ಕೋಬಹುದಲ್ವಾ ಸರ್? ಈ ಕೊರೋನಾ ಎಫರ್ಟ್ ಇಂದ ನಾನು ಈ ವರ್ಷ ಮಾಡಿದ್ದು ಖರೀದಿ ಮಾಡಿದ್ರ ಖರೀದಿ ಮಾಡಿ ಎಲ್ಲ ರೈತರು ಕಲೆಕ್ಟ್ ಮಾಡಿಕೊಂಡು ಬೇರೆ ಕಡೆ ಇದು ಮಾಡಿದ್ ಸರ್. ಈ ವರ್ಷದಲ್ಲಿ ಕೊರೋನಾ ಎಫರ್ಟ್ ಫಸ್ಟ್ ಅಂಗಡಿ ಆವಾಗ ತಾಕ್ತಿರ್ ಸರ್, ಬೇರೆ ಬಂದ್ ಮಾಡ್ಬಿಟ್ಟಿದ್ರು. ಹೊಸಪೇಟೆ ಅಂಗಡಿ ಕೊರೋನಾ ಎಫರ್ಟ್ ಇಂದ ಬಂದಾಗಿತ್ತು ಸರ್. ಈ ವರ್ಷ ಏನ್ ಮಾಡಿದ್ ಸರ್, ನಾವು ಅಲ್ಲಿ ಬಂದ ಅದಕ್ಕೆ ಈ ಮಳೆ ಹೂವೆಲ್ಲ ಹಳ್ಳಲ್ಲಿ ಹೋಗ್ಬಿಡೋದು ಸರ್. ಅದಕ್ಕೆ ಏನ್ ಮಾಡಿದ್ವಿ ನಾವು, ಮತ್ತೆ ಎಲ್ಲ ತುಂಬಿಸ್ಕೊಂಡು ಬೇರೆ ಡೈರೆಕ್ಟ್ ಗ್ರಾಹಕ ಖರೀದಾರದ ಡೈರೆಕ್ಟ್ ನಾವೇ ಎಕ್ಸ್ಪೋರ್ಟ್ ಮಾಡಿ ಸರ್ ಕಳಿಸಿದ್ವಿ ಟೋಟಲ್ ನಮ್ಮೂರು ಎಲ್ಲ ಅಷ್ಟು. ಒಳ್ಳೇದು ಪ್ರವೀಣ್. ಈಗ ನಿಮ್ಮ ಭಾಗದಲ್ಲಿ ಮಲ್ಲಿಗೆ ಬೆಳೆಯೋರು ಬೆಳೆಗಾರರು ಜಾಸ್ತಿ ಇದ್ದಾರೆ. ಇಲ್ಲಿ ಮಲ್ಲಿಗೆ ಖರೀದಿ ಮಾಡೋದಕ್ಕೆ ಒಂದು ಖರೀದಿ ಕೇಂದ್ರ ಆಗಬೇಕು, ಮಾರುಕಟ್ಟೆ ಇಲ್ಲೇ ಆಗಬೇಕು ಅಂತ ನೀವು ಆಶಿಸ್ತಾ ಇದ್ರಿ. ಅದನ್ನು ನೀವು ಬೆಳೆಗಾರರೆಲ್ಲರೂ ಸೇರಿಕೊಂಡು ಆ ಥರದ ಒಂದು ಯೋಚನೆಯನ್ನು ಸರ್ಕಾರದ ಮುಂದಿಡಬಹುದು, ಅಥವಾ ಸ್ವತಃ ನೀವೇ ಯಾರಾದರೂ. ಈಗ ನಬಾರ್ಡಲ್ಲಿ ಒಂದು ಈ ಥರದೊಂದು ಆಪ್ಷನ್ಸ್ ಇದೆ, FPO ಅಂತ, ಫಾರ್ಮರ್ಸ್ ಪ್ರಾಡಕ್ಟ್ ಆರ್ಗನೈಸೇಷನ್ಸ್ ಅಂತ ಇದೆ, ಆ ಥರದ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಮಾಡಿದೆ ಸರ್. ನಡೀತಾ ರನ್ ಆಗ್ತಾ ಇದೆಯಾ ಅದು? ಹೇಗೆ ಇಲ್ಲಿ ಇಲ್ಲೇನೇ ಇದೆ ಸರ್, ಇಲ್ಲಿ ಇಲ್ಲಿ ರೇಷ್ಮೆ ಬೆಳೆಗಾರದ ಒಂದು ಮಾಡಿದೆ ಸರ್, ಇಲ್ಲಿ ಅದು ಫ್ಲಾಪ್ ಆಗ್ಬಿಡುತ್ತೆ ಸರ್. ಸ್ಟಾರ್ಟಿಂಗ್ ರನ್ ಆಗಿತ್ತು ಸರ್, ರನ್ ಆಗಿತ್ತು, ಈಗ ಇತ್ತೀತಿ ಬರ್ತಾ ಬರ್ತಾ ಬರ್ತಾ ಅದೇನಾಗ್ಬಿಡುತ್ತು, ನಿರ್ವಹಣೆ ಮಾಡೋರು ಕಡಿಮೆ ಆಗ್ಬಿಡುತ್ತೆ, ನಿರ್ವಹಣೆ ಮಾಡೋರು ಬರಲಿಲ್ಲ. ಹಂಗಾಗಿ ಏನ್ ಮಾಡಿದ್ರು ರೈತರು ಅವ್ರ ಪಾಡಿಗೆ ಅವರು ಈಗ ವಾರ ಕಟ್ಲೇಬೇಕು, ವಾರ ಇದು ಮಾಡ್ಬೇಕಲ್ಲ, ಸಂಘ ಮಾಡ್ಬೇಕು. ಅದು ಏನಪ್ಪ ಅಂದ್ರೆ ರೈತರು ಹಂಚ್ಕೊಂಡ್ ಹೌದು, ಈಗ ನಾನೇನ್ ಬೆಳೆದಿದ್ದು ನನಗೇನು ಇಷ್ಟಿದೆ ಒಂದು ಅನುಭವಗಳನ್ನು ಶೇರ್ ಮಾಡ್ಕೋಬೇಕು, ಉತ್ಪಾದನೆ ಮಾರುಕಟ್ಟೆ ವ್ಯವಸ್ಥೆ ಏನೋ ಸಹಿತ ಫಾರ್ಮರ್ ಸರ್, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂದ್ರೆ FIG ಆತರ FIG ಒಂದು ಗ್ರೂಪ್ ಆದ್ರೆ ಈ ಡೈಲಿ ನನಗೇನು ಅವಶ್ಯಕತೆ ಇದೆ, ನಿನಗೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಆರ್ಡರ್ ಕಲೆಕ್ಟ್ ಮಾಡಿ ನಾವೊಂದು ತೊಡಗಿರ್ಲಿಕ್ಕೆ ಕೊಡಿದ್ವಿ ಸರ್. ಅವಾಗ ಆತರ ಒಂದು ಮಾಡಿದ್ವಿ ಸರ್. ಇಲ್ಲ ಅದನ್ನ ನಿರ್ವಹಣೆ ಮಾಡೋಕೆ ಬರ್ಲದಕ್ಕೆ ಅದು ಫ್ಲಾಪ್ ಆಗ್ಬಿಡುತ್ತೆ ಸರ್, ರೈತರಿಗೆ ಅವ್ರ ಕೆಲಸನೇ ವಜ. ಇದ್ರ ಜೊತೆಗೆ FPO ಅಂತ ಒಂದು ಪರಿಕಲ್ಪನೆ ಇದೆ, ಫಾರ್ಮರ್ಸ್ ಪ್ರೊಡಕ್ಟ್ ಆರ್ಗನೈಸೇಷನ್ ಅಂತ ಇದೆ. ಯಾವ್ಯಾವ ರೈತರು ಏನೇನು ಬೆಳೆಗಳನ್ನು ಬೆಳೀತಾರೆ ಅವರಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಬಾರ್ಡಿಂದ ಬೇರೆ ಬೇರೆ ತರಹದ ಆರ್ಥಿಕ ಸಹಾಯ ಸಿಗ್ತದೆ. ನೀವು ಶಾಪ್ ಹಾಕೊಳ್ತೀರಾ, ಶಾಪ್ಗೆ ಹಣಕಾಸಿನ ಸಹಾಯ ಸಿಗುತ್ತೆ, ಮತ್ತೆ ಈ ನಿಮ್ಮದೇ ಉತ್ಪನ್ನಗಳನ್ನು ನೀವೇ ಮಾರಾಟದ ಅಂತದೊಂದು ವ್ಯವಸ್ಥೆ ಇದೆ. ಆ FPO ಬಗ್ಗೆ ನೀವು ಸ್ವಲ್ಪ ಒಂದಿಷ್ಟು ಲಿಂಕ್ ಅನ್ನ ತೆಗೆದುಕೊಂಡು ನಬಾರ್ಡ್ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡ್ರೆ ಆ ಥರದೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮಂತ ಯುವಕರು ವಿದ್ಯಾವಂತರು ಇದ್ದೀರಿ, ನೀವೆಲ್ಲರೂ ಸಹಿತ ಈ ಹಿನ್ನೆಲೆಯಲ್ಲಿ ಹೆಜ್ಜೆಗಳನ್ನು ಮುಂದಿಟ್ಟರೆ ಎಲ್ಲ ಸಾಧ್ಯತೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮೊಟ್ಟಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರೇಷ್ಮೆ ಮತ್ತು ವಿವಿಧ ಕೃಷಿ ಅನುಭವ ಕುರಿತು ಶ್ರೀ ಪ್ರವೀಣ್ ಬಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಹವಾಮಾನ ವರದಿ. ಆಕಾಶವಾಣಿ ಕೇಳಿದ ರೈತ ಬಾಂಧವರೇ ನಮಸ್ಕಾರ. ಮಳೆಯ ಮುನ್ಸೂಚನೆ ಮತ್ತು ಮಳೆಯ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ಈ ಮುಂಗಾರಿನ ಹಂಗಾಮಿನಲ್ಲಿ, ಅದು ಕಳೆದ ಒಂದು ವಾರದಲ್ಲಿ ನಾವು ಜಿಲ್ಲೆಯಾದ್ಯಂತ ಉತ್ತಮವಾದ ಒಂದು ಮಳೆ ನೋಡಿದ್ದೇವೆ. ಉತ್ತಮ ಅನ್ನೋದಕ್ಕಿಂತನೇ ನಮಗೆ ಜಾಸ್ತಿ ಮಳೆಯಾಗಿದೆ, ಅಂದ್ರೆ ವಾಡಿಕೆಗಿಂತ ಹೆಚ್ಚಿನ ಒಂದು ಮಳೆಯಾದ ವರದಿ ನಮ್ಮ ಜಿಲ್ಲೆಯಾದ್ಯಂತ ದಾಖಲಾಗಿದೆ. ಈ ಒಂದು ಮಳೆಯಿಂದ ನಮ್ಗೆ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಆಗಿದ್ದಾವೆಪ್ಪ ಅಂತಂದ್ರೆ, ಮೊದಲನೇದಾಗಿ ರೈತ ಬಾಂಧವರು ಈ ಒಂದು ಮೋಡ ಕವಿದ ವಾತಾವರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೀಟ ರೋಗಗಳ ಬಾಧೆ ಉಲ್ಬಣವಾಗುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಈ ಒಂದು ಸಿಂಪರಣೆ ಕಾರ್ಯವನ್ನ ಬೆಳಗಿನ ಸಮಯದಲ್ಲಿ ಶುಭ್ರವಾದ ಒಂದು ಆಕಾಶವನ್ನ ನೋಡಿಕೊಂಡು ತಾವು ಸಿಂಪರಣೆ ಕಾರ್ಯವನ್ನ ಕೈಗೊಳ್ಳಬಹುದು. ಮತ್ತು ಇನ್ನಿತರ ಒಂದು ಬೆಳೆಗಳಲ್ಲಿ ಉತ್ತಮವಾದ ತೇವಾಂಶವಿರುವುದರಿಂದ ತಾವು ಮೇಲು ಗೊಬ್ಬರಗಳನ್ನ ಕೊಡುವುದು ಸೂಕ್ತ. ಹಾಗೇನೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೋಣ ಅಂತ ಬರ್ತಾ ಇರುತ್ತೆ ಈ ಒಂದು ಮೋಡ ಕವಿದ ಅಥವಾ ತುಂತುರು ಮಳೆಯಿಂದ. ಅದಕ್ಕಾಗಿ ನಾವು 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್, 25 ECC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 ECC ಇರೋದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಅದು ಇಲ್ಲಪ್ಪ ಅಂತಂದ್ರೆ 10 ಕೆಜಿ ಕಾರ್ಬೋಪ್ಯೂರಾನ್ ಅಂತ ಸಿಗುತ್ತೆ, 3 ಜಿ ಒಂದು ಎಕರೆಗೆ ಎರಿಸಬೇಕು. ಹಾಗೇನೆ ಮುಖ್ಯವಾಗಿ ಈಗ ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಅತಿಯಾದ ಮಳೆಯಿಂದ ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಇದರಲ್ಲಿಂದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗ ಬರುವ ಸಾಧ್ಯತೆಗಳಿರ್ತವೆ. ಆಮೇಲೆ ಎಲೆಗಳು ಯೆಲೋಯಿಂಗ್ ಅಂದ್ರೆ ಸ್ವಲ್ಪ ನಮ್ಗೆ ಹಸಿರತೆಯನ್ನ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಈ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಲಿಕ್ಕೆ 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಂ ನೈಟಿನಾಲ್ ಅಂತ ಹೇಳ್ತೀವಿ. ಇದು ಒಂದು ಮಿಶ್ರಣವನ್ನ ನಾವು ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ಮತ್ತು ಈ ಪೋಷಕಾಂಶಗಳ ಕೊರತೆಯನ್ನ ನೀಗಿಸ್ತಾ ಇದೆ. ಹಾಗೇನೆ ಈಗ ಸುಮಾರು 70-90 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ ಹತ್ತಿ ಬೆಳೆಗೆ ನಾವು ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕು. ಮತ್ತು ಅತಿಯಾದ ಮಳೆಯಿಂದಾಗಿ ಹತ್ತಿ ಬೆಳೆಯಲ್ಲಿ ಮತ್ತು ತೊಗರಿ ಬೆಳೆಯಲ್ಲಿ ಇನ್ನಿತರ ಬೆಳೆಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಮ್ಗೆ ಬೇರ್ಕೊಳೆ ರೋಗ ಅಂತ ಹೇಳ್ತೀವಿ ಅಥವಾ ವಿಲ್ಟ್ ಅಂತ ಹೇಳ್ತೀವಿ, ಈ ರೀತಿ ಒಂದು ಪ್ರಾಬ್ಲಮ್ ಕಂಡು ಬಂತಂದ್ರೆ ನಾವು 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಆ ಒಂದು ಗಿಡದ ಬುಡಕ್ಕೆ ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿಲ್ಲ ಅಂದ್ರೆ ಗಿಡದ ಬುಡಕ್ಕೆ ನಾವು ಸುರಿಬೇಕು. ಈ ರೀತಿ ಮಾಡೋದ್ರಿಂದ ಈ ಬೇರು ಕೊಳೆ ರೋಗವನ್ನ ಹತೋಟಿ ಮಾಡಬೇಕು. ಇದಕ್ಕಿಂತ ಮುಖ್ಯವಾಗಿ ನಾವು ಹೊಲದಲ್ಲಿ ನೀರು ನಿಲ್ಲದ ಹಾಗೆ ರೈತ ಬಾಂಧವರು ನೋಡಿಕೊಳ್ಬೇಕು. ತಗ್ಗು ಪ್ರದೇಶಗಳಲ್ಲಿ ಆಗ್ಲಿ ಅಥವಾ ತಮ್ಮ ಹೊಲಗಳಲ್ಲಿ ಆ ನೀರು ನಿಲ್ಲದ ಹಾಗೆ ಆ ಕಾಲುವೆಗಳ ಮುಖಾಂತರ ನೀರನ್ನು ಹೊರಹಾಕ್ಬೇಕು. ತಮ್ಮ ಕೃಷಿ ಹೊಂಡಗಳನ್ನೇನಾದರೂ ನಿರ್ಮಿಸಿದ್ರೆ ಆ ಕೃಷಿ ಹೊಂಡಗಳಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ಹಾಗೇನೆ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಹತ್ತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಸ ಹೀರುವ ಕೀಟಗಳ ಬಾಧೆ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಥ್ರಿಪ್ಸ್ ನುಸಿ ಮತ್ತು ಹಸಿರು ಹುಳುವಿನ ಒಂದು ಹತೋಟಿಗಾಗಿ ನಾವು ಎಕರೆಗೆ 250 ಮಿಲಿಲೀಟರ್ ಪಿಪ್ರೋನಿಲ್ ಅಂತ ಹೇಳ್ತೀವಿ, 5 ECC ರೂಪದಲ್ಲಿ ಇರುವುದನ್ನ ನಾವು ಸುಮಾರು 250-300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಮತ್ತೆ ಈ ಯಥೇಚ್ಛವಾದ ಅತಿಯಾದ ತೇವಾಂಶದಿಂದ ತೊಗರಿಯಲ್ಲಿ ಕಾಂಡ ಮಚ್ಚ ರೋಗ ಅಂತ ತುಂಬಾನೇ ಕಂಡು ಬರ್ತಾ ಇದೆ. ಸೊ ಇದಕ್ಕಾಗಿ ನಾವು 2 ಗ್ರಾಂ ಮೆಟಲಾಜಿಲ್ MZ ಅಂತ ಇರುತ್ತೆ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ನಾವು ಕಾಂಡ ಭಾಗದಿಂದ ಬೇರಿನವರಿಗೆ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ಆಮೇಲೆ ಬೇರು ಕೊಳೆ ರೋಗ, ಸಿಡಿ ರೋಗ ಏನಾದರೂ ಕಂಡು ಬಂತಪ್ಪ ಅಂತಂದ್ರೆ ಅಂತ ಒಂದು ಹೊಲದಲ್ಲಿ ನಾವು 2 ಗ್ರಾಂ ಕಾರ್ಬನ್ ಡೈಜಿಮ್ 50 WP ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತೆ. ಹಾಗೆ ಗೊಡ್ಡು ರೋಗ ಏನಾದ್ರು ಕಂಡು ಬಂತಪ್ಪ ಅಂತಂದ್ರೆ ರೈತ ಬಾಂಧವರು ಅಂತ ಗಿಡಗಳನ್ನ ಕಿತ್ತಿ ನಾಶಪಡಿಸಬೇಕು. ಯಾಕಪ್ಪ ಅಂದ್ರೆ ಅದು ಒಂದು ಗಿಡದಿಂದ ತಮ್ಮ ಇಡೀ ಹೊಲ ಮತ್ತು ಪಕ್ಕದ ಹೊಲಗೆ ಆವರಿಸ್ಕೊಂಡ್ಬಿಡುತ್ತೆ. ಸೊ ಅದಕ್ಕಾಗಿ ರೈತ ಬಾಂಧವರು ಇದ ಒಂದು ಕ್ರಮವನ್ನ ಮುಖ್ಯವಾಗಿ ಕೈಗೊಳ್ಬೇಕು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ನಾವು 1 ಮಿಲಿಲೀಟರ್ ಸ್ಪೈರೋಮೆಸಿಸಿನ್ 39.5 ECC ರೂಪದಲ್ಲಿರುವುದನ್ನ, ಇಲ್ಲಪ್ಪ ಅಂತಂದ್ರೆ 0.5 ಮಿಲಿಲೀಟರ್ ಮಿಲ್ಬಿಮೆಕ್ಟಿನ್ 10 ECC ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ ಈ ಒಂದು ಗೊಡ್ಡು ರೋಗ ಒಂದು ಮುಂಜಾಗ್ರತಾ ಕ್ರಮಕ್ಕಾಗಿ. ಹಾಗೇನೆ ತೊಗರಿಯಲ್ಲಿ ಸುಮಾರು 50 ದಿವಸದ ನಂತರ ಕುಡಿಚಿಡ್ಬೇಕು. ಕುಡಿಚಿಟ್ಟಿದ್ರೆ ತುಂಬಾ ಒಳ್ಳೆಯ ಕವಲ್ ಹೊಡೆದು ಒಳ್ಳೆ ಇಳುವರಿ ಬರಲಿಕ್ಕೆ ಸಹಾಯ ಆಗುತ್ತೆ. ಕುಡಿಚಿಟ್ಟಿದ ನಂತರ ತಾವು 10 ಗ್ರಾಂ 19 ಆಲ್ ಅನ್ನ ಪ್ರತಿ ಲೀಟರ್ ನೀರಿನ ಮೇಲೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೇನೆ ಈಗ ಶೇಂಗಾದಲ್ಲಿಯೂ ಸಹ ಕಾಂಡ ಕೊಳೆ ರೋಗ, ಬೀಜ ಕೊಳೆ ರೋಗದ ಒಂದು ಹತೋಟಿಯನ್ನು ತಾವು ಮಾಡ್ಬೇಕಾಗತ್ತೆ. ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ತಾವು ಟ್ರೈಕೋಡರ್ಮಯುಕ್ತ ಸಾವಯವ ಒಂದು ಗೊಬ್ಬರದ ಜೊತೆಗೆ ಬೆರೆಸಿ ಹೊಲ ತುಂಬಾ ಎರಿಸಬೇಕಾಗತ್ತೆ. ಹಾಗೆ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಒಂದು ಬಾಧೆ ಏನಾದ್ರೂ ಕಂಡು ಬಂತಂದ್ರೆ 2 ಗ್ರಾಂ ಕ್ಲೋರೋಥೆಲನಿಲ್ ಅಂತ ಸಿಗುತ್ತೆ ಕವಚದ ಒಂದು ರೂಪದಲ್ಲಿ, ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಮಾರು 10 ದಿನಗಳಿಗೊಮ್ಮೆ ನಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಒಂದೆರಡು ಸಲ ಆದ್ರೂ ಹಾಗೆನೇ ಈಗ ಇನ್ನಿತರ ಬೆಳೆ ಆಗ್ಲಿ ಅಥವಾ ಮೆಣಸಿನ್ಕಾಯಿ ಒಂದು ಬೆಳೆ ಆಗ್ಲಿ, ಅಲ್ಲೇನಾಗತ್ತಂದ್ರೆ ಹೂ ಬಿಡುವ ಹಂತದಲ್ಲಿ ಈ ಒಂದು ಜಾಸ್ತಿ ಮಳೆಯಿಂದ ಹೂ ಮತ್ತು ಸಣ್ಣ ಸಣ್ಣ ಕಾಯಿ ಉದುರುವ ಒಂದು ಚಾನ್ಸ್ ಇರ್ತೈತಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು 5 ಮಿಲಿಲೀಟರ್ ನೆಪ್ತಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದನ್ನ 100 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗುತ್ತೆ. ಸೂರ್ಯಕಾಂತಿಗೆ ನಾವು ಅವಶ್ಯಕವಾಗಿ ಸಲ್ಫರ್ ಒಂದು ರಸಗೊಬ್ಬರದ ಜೊತೆಗೆ ಸೇರಿಸಿ ಹಾಕ್ಬೇಕು. ಅದು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ರೂಪದಲ್ಲಿ ಹಾಕ್ಬೇಕಾಗುತ್ತೆ. ಹಾಗೇನೆ ಈ ಇನ್ನಿತರ ಜಾನುವಾರುಗಳಿಗೆ ನಾವು ಸ್ವಲ್ಪ ಈ ಮುಂಗಾರು ಮಳೆ ಅರ್ಭಟ್ಟ ಜಾಸ್ತಿ ಇದ್ದಾಗೆ ಹೊರಗಡೆ ಬಯಲಿನಲ್ಲಿ ಕಟ್ಟುವುದಾಗಲಿ ಅಥವಾ ಯಾವುದೇ ಒಂದು ವಿದ್ಯುತ್ ಕಂಬದಕ್ಕೆ ಕಟ್ಟುವುದಾಗಲಿ ಈ ರೀತಿ ಮಾಡಬಾರ್ದು. ಸೊ ಇದನ್ನ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡು ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿ ಕೇಳಿದ್ದೀರಿ ಶಾಂತಪ್ಪ ದುತ್ತರಗಾವಿ ಅವರಿಂದ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು. ನಮ್ಮ

ಕಾಲ